ಬೆಳೆದ ಬೆಳೆಯ ಫಸಲು ಇನ್ನೇನು ಕೈಗೆ ಸಿಗಬೇಕೋ ಎನ್ನುವಷ್ಟರಲ್ಲಿ ಮಳೆ ಸುರಿದು ಬೆಳೆದ ಬೆಳೆ ನಾಶವಾದಾಗ ರೈತ ಸಂಕಷ್ಟಕ್ಕೆದುರಾಗುವುದಂತೂ ನಿಶ್ಚಿತ. ಇನ್ನೊಂದು ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಮಲೆನಾಡಿನಲ್ಲಿ ಮಳೆ ಹೆಚ್ಚಾಗಿ ಫಲವತ್ತಾದ ಭೂಮಿಯ ಮೇಲ್ಪದರದ ಮಣ್ಣಿನ ಸವಕಳಿಯುಂಟಾಗಿ ಮಣ್ಣು ಸತ್ವ ಕಳೆದುಕೊಳ್ತಾ ಇದೆ. ಇದು ದೊಡ್ಡ ಅಪಾಯಕಾರಿ ಬೆಳವಣಿಗೆ. ಇಲ್ಲಿ ಸಮದಟ್ಟವಾದ ಭೂಮಿ ಇಲ್ಲ. ಗುಡ್ಡಗಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಸುರಿಯೋದ್ರಿಂದ ಮೇಲ್ಮೈ ಮಣ್ಣು ಸವಕಳಿಯಿಂದಾಗಿ ಭೂಮಿ ಫಲವತ್ತತೆಯಿಂದ ಇಳುವರಿ ಕಡಿಮೆ ಆಗ್ತಾ ಇದೆ. ಮಲೆನಾಡಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಶುಂಠಿಗೆ ಅಕಾಲಿಕ ಹಾಗೂ ಅತಿವೃಷ್ಟಿಯಿಂದಾಗಿ ಭಾರೀ ಪ್ರಮಾಣದ ಕೊಳೆ ರೋಗ ಅಪ್ಪಳಿಸ್ತಾ ಇದೆ. ಕೊಳೆ ರೋಗದಿಂದಾಗಿ ಹೊಲ ಗದ್ದೆ ಮತ್ತು ಅಡಿಕೆ ಗಿಡಗಳ ನಡುವೆ ಬೆಳೆದಂತ ಶುಂಠಿ ಬೆಳೆ ಮಣ್ಣಲ್ಲೇ ಕೊಳೆ ರೋಗದಿಂದ ಕರಗಿ ಮಣ್ಪಾಲಾಗ್ತಾ ಇದೆ. ಬೆಳೆಗಳನ್ನ ನಂಬಿ ಹಣ ಸುರಿದ ರೈತ ಕಂಗಾಲಾಗಿ ನಲುಗ್ತಾ ಇದ್ದಾನೆ. ವರ್ಷದಿಂದ ವರ್ಷಕ್ಕೆ ಉಂಟಾಗುವ ಇಂತಹ ಪ್ರಕೃತಿ ವಿಕೋಪದಿಂದಾಗಿ ರೈತ ಸಮೂಹವೇ ಕಂಗೆಡುವಂತಾಗಿದೆ. ಇದರೊಂದಿಗೆ ಅಡಿಕೆಗೂ ಕೂಡ ಕೊಳೆ ರೋಗ ಬಾಧಿಸ್ತಾ ಇದ್ದು ಪ್ರಮುಖ ಬೆಳೆಯು ನೆಲ ಕಚ್ಚುವುದರೊಂದಿಗೆ ರೈತರಂತೂ ಹೆಚ್ಚು ನಷ್ಟ ಅನುಭವಿಸುತ್ತಿದ್ದಾರೆ. ಕೊಳೆ ರೋಗದ ಪರಿಣಾಮ ಅಡಿಕೆ ಮರಗಳಿಂದ ಹೆಚ್ಚು ಸಂಖ್ಯೆಯಲ್ಲಿ ಅಡಿಕೆ ಉದುರು ಹೋಗ್ತಾ ಇದೆ. ಬೆಳೆದ ಬೆಳೆಯಲ್ಲಿ ಶೇಕಡ 50% ಬೆಳೆ ನಾಶ ಆಗ್ತಾ ಇದೆ. ಅಡಿಕೆ ಫಸಲು ಚೆನ್ನಾಗಿ ಬಂದು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರಕಿದ ವರ್ಷ ವ್ಯಾಪಾರ ವಹಿವಾಟಿನಲ್ಲಿ ಏರಿಕೆ ಕಂಡು ಬರುತ್ತಿರುವುದು ಸರ್ವೇ ಸಾಮಾನ್ಯ. ಆದ್ರೆ ಕೊಳೆ ರೋಗದ ಆತಂಕದಿಂದಾಗಿ ಪ್ರಮುಖ ವಾಣಿಜ್ಯ ಬೆಳೆಗಳು ನೆಲಕಚ್ಚುತ್ತಾ ಇರೋದ್ರಿಂದ ಉದ್ಯಮಗಳಿಗೂ ಹೊಡೆತ ಬೀಳುವ ಸಂಭವವೇ ಅಧಿಕವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಯಾವ ವರ್ಷ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಉತ್ತಮ ಧಾರಣೆ ಇರುತ್ತೋ ಆ ವರ್ಷವೇ ವ್ಯಾಪಕ ಪ್ರಮಾಣದಲ್ಲಿ ಬೆಳೆ ನಾಶ ಆಗೋದು ಕೂಡ ಬೆಳೆಗಾರರಿಗೆ ಒಂದು ಶಾಪ ಅಂತಾನೇ ಆಗಿದೆ. ಮೊದಮೊದಲು ರೈತರು ಕೊಳೆ ರೋಗ ತಡೆಯಲು ಅಡಿಕೆ ಗೊನೆಗಳಿಗೆ ಪ್ಲಾಸ್ಟಿಕ್ ಕವರ್ ಕಟ್ಟುವ ಪದ್ಧತಿ ಇತ್ತು. ಕ್ರಮೇಣ ಮೈಲ್ ತುತ್ತು, ಸುಣ್ಣ, ರಾಳ ಮಿಶ್ರಣದ ಬೋರ್ಡೋ ದ್ರಾವಣ ಸಿಂಪಡಿಸುವ ಪದ್ಧತಿ ಚಾಲ್ತಿಗೆ ಬಂತು. ಬೋರ್ಡೋ ದ್ರಾವಣದಿಂದ ಬೆಳೆಗಾರರಿಗೆ ಶೇಕಡ 100% ಫಸಲಿಗೆ ರಕ್ಷಣೆ ದೊರಕುತ್ತಿಲ್ಲವೆಂಬುದಂತೂ ಹಲವಾರು ರೈತರ ಅಭಿಪ್ರಾಯ ಆಗಿದೆ. 1 ಎಕರೆ ತೋಟಕ್ಕೆ ದ್ರಾವಣ ಸಿಂಪಡಿಸಲು ಸರಾಸರಿ 10,000 ಖರ್ಚು ಮಾಡಬೇಕಾಗಿದೆ. ಕೆಲವು ಬೆಳೆಗಾರರು ವರ್ಷಕ್ಕೆ 2 ಬಾರಿ ದ್ರಾವಣ ಸಿಂಪಡಿಸಿದ್ರೆ ಇನ್ನು ಕೆಲವು ರೈತರು 3 ಬಾರಿ ದ್ರಾವಣ ಸಿಂಪಡಿಸುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಇದಂತೂ ಸಣ್ಣ ಹಿಡುವಳಿದಾರರಿಗೆ ಮಾರಕವಾಗಿ ಪರಿಣಮಿಸಿದೆ ಎನ್ನುವುದಂತೂ ಸತ್ಯವಾದ ಮಾತಾಗಿದೆ. ಮಲೆನಾಡಿನ ರೈತರು ಬಹುತೇಕ ಕಾಲವು ಸಮಸ್ಯೆಯ ಸುಳಿಯಲ್ಲೇ ಸಿಲುಕುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವೇನೋ. ಒಂದೆಡೆ ಅಕಾಲಿಕ ಮಳೆ, ಅತಿವೃಷ್ಟಿ, ಭೂ ಸವಳಿಕೆಯಿಂದಾಗಿ ತತ್ತರಿಸಿ ಹೇಗೋ ಪಾರಾದ್ರೆ ಅವರನ್ನ ಕಾಡುವ ಮತ್ತೊಂದು ಸಮಸ್ಯೆ ಅಂದ್ರೆ ಕಾಡು ಪ್ರಾಣಿಗಳ ಹಾವಳಿ. ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಕಾಡು ಪ್ರಾಣಿಗಳೆಲ್ಲ ಕಾಡನ್ನ ತೊರೆದು ನಾಡಿಗೆ ದಾಳಿ ಇಡುತ್ತಿರುವುದು ನುಂಗಲಾರದ ತುತ್ತಾಗಿದೆ. ಒಮ್ಮೆ ಕಾಡು ಪ್ರಾಣಿಗಳ ದಾಳಿ ರೈತನ ಜಮೀನೊಳಗಾಯ್ತಂದ್ರೆ ಕನಿಷ್ಠ 2-3 ಲಕ್ಷ ರೂಪಾಯಿ ವರೆಗೂ ನಷ್ಟ ಉಂಟಾಗುವುದಂತೂ ಖಚಿತ. ಆನೆ, ಕಾಡುಕೋಣ, ಕಡವೆ, ಜಿಂಕೆ, ಕಾಡು ಹಂದಿ ಮುಂತಾದ ಪ್ರಾಣಿಗಳ ಹಾವಳಿಯಿಂದಾಗಿ ರೈತರು ಬೆಳೆದ ಬೆಳೆಯನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿದ್ದಾರೆ. 1 ಬಾರಿ ದಾಳಿ ಇಟ್ಟರೆ ಕನಿಷ್ಠ 16 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ ಗದ್ದೆಗಳಲ್ಲಿ ಬೆಳೆದ ಬೆಳೆಗಳನ್ನ ನಾಶಪಡಿಸುತ್ತವೆ. ಕಾಡು ಕೋಣಗಳ ಹಿಂಡು ಜಮೀನಿಗೆ ನುಗ್ಗಿದ್ರೆ ತಿಂದು ಹಾಳು ಮಾಡೋದ್ರ ಜೊತೆಗೆ ತುಳಿದು ಹಾಳು ಮಾಡೋದೇ ಹೆಚ್ಚು. ಆನೆ, ಕಾಡುಕೋಣ, ಕಾಡು ಹಂದಿಗಳಂತಹ ದೊಡ್ಡ ಪ್ರಾಣಿಗಳಿಗೆ ಬೇಲಿ ನಿರ್ಮಿಸಲು ಸಾಧ್ಯವಾಗೋದಿಲ್ಲ. ಎಂತಹ ಬೇಲಿಯನ್ನಾದ್ರೂ ಮುರಿದು ಜಮೀನಿಗೆ ದಾಳಿ ಇಡುವುದರಿಂದ ಬೆಳೆ ಕೈ ಸೇರುತ್ತೆ ಎಂಬ ನಿರೀಕ್ಷೆ ಕ್ಷೀಣಿಸುವ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಕಾಡು ಪ್ರಾಣಿಗಳ ದಾಳಿಯನ್ನ ಯಾವ ವಿಧದಲ್ಲಿಯೂ ತಡೆಯಲು ಸಾಧ್ಯವಾಗೋದಿಲ್ಲ. ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳುವುದು ಕಷ್ಟಕರವಾಗಿದ್ದು ಮಲೆನಾಡಿನ ಹಲವಾರು ರೈತರು ಕಾಡು ಪ್ರಾಣಿಗಳ ಹಾವಳಿಗೆ ಹೆದರಿ ಯಾವುದೇ ಬೆಳೆ ಬೆಳೆಯದ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದಂತೂ ಸತ್ಯವಾದ ಮಾತಾಗಿದೆ. ಕಾರ್ಮಿಕರ ಸಮಸ್ಯೆ ಮಲೆನಾಡಿನ ಭಾಗಕ್ಕೆ ಬಹುದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ವೈಟ್ ಕಾಲರ್ ಜಾಬ್ ಅನ್ನ ಅರಸುತ್ತಾ ಹಳ್ಳಿ ತೊರೆದು ಪಟ್ಟಣ ಸೇರುವವರ ಸಂಖ್ಯೆ ವಿಪರೀತವಾಗಿದ್ದು ಹೊಲದಲ್ಲಿ ಬೆವರು ಸುರಿಸಿ ಕಷ್ಟ ಸಹಿಸಿ ಕೆಲಸ ಮಾಡುವವರ ಸಂಖ್ಯೆ ವಿಪರೀತ ಕಡಿಮೆ ಆಗಿದೆ. ಆದುದರಿಂದ ಮಲೆನಾಡಿನ ಭಾಗದಲ್ಲಂತೂ ಕೂಲಿ ಕಾರ್ಮಿಕರ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬಹುತೇಕ ರೈತರು ತಮ್ಮ ಉಳಿಮೆಯ ಜಮೀನನ್ನು ವಾಣಿಜ್ಯ ನೆಲೆಯಾಗಿ ಪರಿವರ್ತನೆ ಮಾಡುತ್ತಿದ್ದು ಕೃಷಿ ಬೆಳೆಗಳು ನೆಲ ಕಚ್ಚುತ್ತಿರುವುದು ಅಪಾಯಕಾರಿ ಸಂಗತಿಯಾಗಿದೆ. ಇರುವ ಅಲ್ಪ ಸ್ವಲ್ಪ ಕಾರ್ಮಿಕರು ಕೂಡ ಅಧಿಕ ಕೂಲಿಯನ್ನ ಕೇಳ್ತಾ ಇರೋದ್ರಿಂದ ಆರ್ಥಿಕ ಹೊರೆಯೂ ಕೂಡ ರೈತರ ಬಹುದೊಡ್ಡ ಸಮಸ್ಯೆಯಾಗಿದೆ. ಆರ್ಥಿಕವಾಗಿ ಸಬಲರಾದ ರೈತರು ಕಾರ್ಮಿಕರನ್ನ ಅವಲಂಬಿಸದೆ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಂಡು ಕೃಷಿ ಮಾಡಿದ್ರೆ ಖರ್ಚಿಗೆ ತಕ್ಕಂತಹ ಬೆಲೆ ಸಿಗದಿರುವುದು ಕೂಡ ನೋವಿನ ಸಂಗತಿಯಾಗಿದೆ. ಇವೆಲ್ಲವನ್ನ ಮೀರಿ ಮಲೆನಾಡಿನ ರೈತರು ಬಹುತೇಕವಾಗಿ ಎದುರಿಸುತ್ತಿರುವ ಸಮಸ್ಯೆ ಅಂದ್ರೆ ಮಾರುಕಟ್ಟೆ ಹಾಗೂ ಮಧ್ಯವರ್ತಿಗಳ ಹಾವಳಿ. ರೈತರು ತಾವು ಬೆಳೆದ ಬೆಳೆಗಳನ್ನು ನೇರವಾಗಿ ಮಾರುಕಟ್ಟೆಗೆ ಸಾಗಿಸಲು ಸೂಕ್ತ ಮಾರ್ಗದರ್ಶನ ಹಾಗೂ ಅರಿವಿನ ಕೊರತೆಯಿಂದಾಗಿ ರೈತರು ಅನಿವಾರ್ಯವಾಗಿ ಮಧ್ಯವರ್ತಿಗಳ ಮೊರೆ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಸಿಗದೆ ಅತ್ತ ಬೆಳೆಗಾರನಿಗೂ ಹಾಗೂ ಖರೀದಿದಾರನಿಗೂ ಲಾಭವಾಗದೆ ಮಧ್ಯವರ್ತಿಗೆ ಲಾಭವಾಗುತ್ತಿರುವುದಕ್ಕೆ ಅನೇಕ ಮಲೆನಾಡಿನ ರೈತರು ಆಘಾತಕ್ಕೊಳಗಾಗ್ತಾ ಇದ್ದಾರೆ. ತಾವು ಬೆಳೆದ ಬೆಳೆಗೆ ಸೂಕ್ತ ಕಾಲದಲ್ಲಿ ಸೂಕ್ತ ಬೆಲೆ ಸಿಗದಿದ್ರೆ ಅನಿವಾರ್ಯವಾಗಿ ಸಿಕ್ಕಷ್ಟು ದರಕ್ಕೆ ಬೆಳೆಯನ್ನ ಮಾರಾಟ ಮಾಡಿ ಸಂಕಷ್ಟದಿಂದ ಪಾರಾಗುವ ರೈತ ಉತ್ತಮ ಬೆಲೆ ಬಂದಾಗ ಬೆಳೆ ತನ್ನ ಬಳಿ ಇಲ್ಲದೆ ರೈತನು ಮನನೊಯ್ಯುವಂತಹ ಪರಿಸ್ಥಿತಿಗೆ ಶರಣಾಗುವುದು ರೈತರ ಪ್ರಮುಖ ಸಮಸ್ಯೆಗಳಲ್ಲೊಂದು ಎಂದರೆ ಅತಿಶಯಕ್ತಿಯಂತೂ ಅಲ್ಲವೇ ಅಲ್ಲವೆಂದು ಹೇಳಬಹುದು. ಇನ್ನು ಮುಂದುವರೆದು ಮಲೆನಾಡಿನ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದುದು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ, ಒತ್ತುವರಿ ತೆರವು, ಸೂಕ್ತ ಫಲವತ್ತಾದ ಜಾಗದ ಕೊರತೆ, ಪ್ರತಿಕೂಲ ವಾತಾವರಣ, ಹೀಗೆ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತಿರುವ ಅನ್ನದಾತ ರೈತನು ಸಂಕಷ್ಟ ಸ್ಥಿತಿ ಎದುರಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಇನ್ನು ರೈತರ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ದುಡಿಯುವ ಬರದಿಂದಾಗಿ ಸಾಮಾನ್ಯವಾಗಿ ರೈತ ವರ್ಗ ಆರೋಗ್ಯದತ್ತ ಚಿಂತನೆ ಮಾಡೋದು ಅಷ್ಟಾಗಿ ಕಂಡುಬರುವುದಿಲ್ಲ. ಆದ್ರಿಂದ ತಿಂಗಳಿಗೊಮ್ಮೆಯಾದ್ರೂ ಕೂಡ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ರೈತರಿಗೆ ಅತ್ಯವಶ್ಯಕವಾಗಿದೆ. ಜೊತೆಗೆ ಕ್ರಿಮಿನಾಶಕ ರಸಗೊಬ್ಬರಗಳನ್ನು ಬಳಸುವಾಗ ಆದಷ್ಟು ಜಾಗ್ರತೆ ವಹಿಸಬೇಕು. ಇವುಗಳನ್ನು ಸಿಂಪಡಿಸುವಾಗ ಮೂಗಿಗೆ ಬಟ್ಟೆಯನ್ನ ಕಟ್ಕೊಳ್ಬೇಕು. ಹಾಗೆ ಬಾಯಾರಿಕೆ ಆಯ್ತಂತು ಎಲ್ಲೆಂದ್ರಲ್ಲಿ ನೀರು ಕುಡಿಯುವ ಬದಲು ಹೊಲ ಗದ್ದೆಗಳಿಗೆ ಹೋಗುವಾಗ ಮರೆಯದೆ ಮನೆಯಿಂದ ಕಾಯಿಸಿ ಆರಿಸಿದ ನೀರನ್ನು ತೆಗೆದುಕೊಂಡು ಹೋಗುವುದರಿಂದ ಅವರ ಆರೋಗ್ಯ ಪದೇ ಪದೇ ಹದಗೆಡೋದು ಕೂಡ ತಪ್ಪುತ್ತೆ. ಹಾಗೇನೆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು. ಸೊಳ್ಳೆ ನೊಣ ಮುಂತಾದವುಗಳ ಉತ್ಪತ್ತಿಯಾಗದೆ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡೋದನ್ನು ಕೂಡ ತಡಿಬಹುದು. ಜೊತೆಗೆ ಸರ್ಕಾರದ ವತಿಯಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಗಾಗ ಆರೋಗ್ಯ ಶಿಬಿರಗಳನ್ನ ಆರೋಗ್ಯ ಮಾಹಿತಿಯನ್ನ ನೀಡ್ತಾ ಇದ್ದು ಇದರ ಸದುಪಯೋಗವನ್ನ ಪಡೆಯಬೇಕಾಗಿದೆ. ರೈತರು ಪಡ್ಕೊಳ್ಬೇಕಾಗಿದೆ. ಜೊತೆಗೆ ಸರ್ಕಾರ ಜಾರಿಗೊಳಿಸಿರುವ ಬೆಳೆ ವಿಮೆ ಯೋಜನೆಯನ್ನ ಅನುಷ್ಠಾನಗೊಳಿಸಿಕೊಂಡಲ್ಲಿ ರೈತರು ಆತ್ಮಹತ್ಯೆಯಂತಹ ಯೋಚನೆಗೆ ಕಡಿವಾಣ ಹಾಕೋದನ್ನು ಕೂಡ ತಪ್ಪಿಸುವುದರೊಂದಿಗೆ ರೈತನ ಬದುಕು ಕೊಂಚವಾದರೂ ಹಸನಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ. ಧನ್ಯವಾದಗಳು. ಇದುವರೆಗೆ ಮಲೆನಾಡಿನಲ್ಲಿ ರೈತರ ಬದಲಾವಣೆ ಈ ಕುರಿತು ಮಾತನಾಡಿದವರು ಶ್ರೀಮತಿ ಭಾಗ್ಯ ನಂಜುಂಡಸ್ವಾಮಿ. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಹನುಮಕ್ಕ ಮತ್ತು ತಂಡದಿಂದ ದೇವರ ಪದಗಳು. ಕರಿ ಹನುಮ ದೇವತಾ ಬಾಟನಾಲೆಂಕೆ ಕರೇ ಹನುಮ ದೇವತಾನೆ ಬಂದ ತೊಟ್ಟನಾಲೆಂಕೆ ಕರೇ ಹನುಮ ದೇವತಾನೆ ಬಂದ ತೊಟ್ಟನಾಲೆಂಕೆ ಕರೇ ಹನುಮ ದೇವತಾನೆ ಬಂದ ಪತ್ತವರ